दोगुने से अधिक बढ़कर 7000 करोड़ रुपए से अधिक का हो गया है और इसमें प्रतिवर्ष 20% से अधिक की वृद्धि हो रही है। उम्मीद है पारंपरिक क्षेत्र के किसान भी इस बढ़ते बाजार से लाभान्वित होंगे और जैविक कृषि आंदोलन को आगे बढ़ाएंगे। किसानों की मुस्कान समृद्ध हिंदुस्तान की है पहचान। ಅವ್ವಾ ಬಾಟ್ಲಲ್ಲಿ ಹಾಲ್ ಹಾಕೊಡು. ನೋಡ ಶಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೆ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ TB ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೆ ಇರುವುದು TB ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ TB ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ತೋರಣ ಹುರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ SC ಹೇಮಕುಮಾರ್. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಂಗಯ್ಯ ಸ್ವಾಮಿ, ರಂಗಯ್ಯ ಸ್ವಾಮಿ, ಕಾವೇಟಿ ರಂಗಯ್ಯ ಗೋವಿಂದೋ. ರಂಗಯ್ಯ ಸ್ವಾಮಿ, ರಂಗಯ್ಯ ಸ್ವಾಮಿ, ಕಾವೇಟಿ ರಂಗಯ್ಯ ಗೋವಿಂದೋ. ಬಿಲ್ಲ ತಕ್ಕಂಡು ಬಾಣ ಹುಡ್ಕಂಡು ರಂಗಯ್ಯ ಸ್ವಾಮಿ ಗೋವಿಂದೋ. ಕತ್ತಿ ಹಿಡ್ಕಂಡು ಗೋವಿಂದೋ, ಕತ್ತಿ ಹಿಡ್ಕಂಡು ಗೋವಿಂದೋ. ಕತ್ತಿ ಹಿಡ್ಕೊಂಡು ಕಾವೇಟಿ ರಂಗಯ್ಯ ಬ್ಯಾಟೆಗೊಂಟಾನೋ ಗೋವಿಂದೋ. ಬಿಲ್ಲ ತಕ್ಕೊಂಡು ಬಾಣ ಹುಡ್ಕೊಂಡು ಕತ್ತಿ ಹಿಡ್ಕಂಡು ಗೋವಿಂದೋ. ಕತ್ತಿ ಹಿಡ್ಕೊಂಡು ಕಾವೇಟಿ ರಂಗಯ್ಯ ಬ್ಯಾಟೆಗೊಂಟಾನೋ ಗೋವಿಂದೋ. ರಂಗಯ್ಯ ಸ್ವಾಮಿ, ರಂಗಯ್ಯ ಸ್ವಾಮಿ, ಕಾವೇಟಿ ರಂಗಯ್ಯ ಗೋವಿಂದೋ. ಕಾವೇಟಿ ರಂಗಯ್ಯ ಕೆಂದ್ಕುದ್ರೆ ಏರ್ಕಂಡು ಬ್ಯಾಟೆಗೊಂಟಾರೋ ಗೋವಿಂದೋ. ರಂಗಯ್ಯ ಸ್ವಾಮಿ, ರಂಗಯ್ಯ ಸ್ವಾಮಿ, ರಂಗಯ್ಯ ಸ್ವಾಮಿ ಗೋವಿಂದೋ. ಬೆಳಗಾನ ಬ್ಯಾಟೆ ಗೊಂಟಾರು ರಂಗಯ್ಯ ಹುಲಿ ಬ್ಯಾಟೆ ಗೆದ್ದ ಗೋವಿಂದೋ. ರಂಗಯ್ಯ ಸ್ವಾಮಿ, ರಂಗಯ್ಯ ಸ್ವಾಮಿ, ರಂಗಯ್ಯ ಸ್ವಾಮಿ ಗೋವಿಂದೋ. ಏನಪ್ಪ ಇದು ಚಂದ್ರಣ? ಓಹೋ ಬಪ್ಪ ಯಮಣ, ಹಂಗೆ ಒಂಚೂರು ಹಂಗೆ ಆಡಪ್ಪ, ಕೇಳಕ್ಕೋಸ್ ಇಂಪಾಗದೆ. ಅಯ್ಯೋ ಇಂಪಾಗದೆ ಅಂತ ಅನ್ಬಿಟ್ಟೇನ್, ಬೆಳಗಾನ ಆಡಕ್ಕಾದ್ದ, ಬೆಳಗಾನ ಕೇಳಕ್ಕಾದ್ದ ನಿಂಗೆ, ನಾಳೆ ಹಬ್ಬ ಇಟ್ಕೊಂಡು. ಏನೇ ರೀ, ಹಿಂಗೆ ಹಾಡ್ತಾ ಹಾಡ್ತಾ ಹಬ್ಬನ ಹಂಗೆ ತಳಿಬಿಟ್ಟಿಯೋ? ಇಲ್ಲ ಏನಾರು ಒಂಚೂರು ಹಬ್ಬ ಗಿಬ್ಬ ಅಂತ ಖರ್ಚು ಮಾಡಿ ಹಬ್ಬ ಮಾಡಿಯೋ ಇಲ್ವೋ ಅಂತ. ಈಗ ನಾವೇ ಅದನ್ನ ಡಿಸೈಡ್ ಮಾಡ್ಕೊಳ್ಳೋದಲ್ಲ, ನಮ್ ಕಮಲಕ್ಕ ನಟ್ಟಿ ಮುಂದೆ ಕುಂತ್ಕೊಂಡು ಡಿಸೈಡ್ ಮಾಡ್ಕೊಳ್ಳಮ್ಮ. ಅಲ್ಲಕ್ಕಪ್ಪ, ಹಬ್ಬ ಅಂತಂದ್ರೆ ಏನಪ್ಪ? ಹಬ್ಬ ಅಂದ್ರೆ ಏನು ಅಂದ್ರೆ ಚೆನ್ನಾಗ್ತದ, ಏನು ಹೊಸ್ದಾಗ ಕೇಳ್ತಿದ್ಯಲ್ಲ, ಏನು ಹಬ್ಬನೇ ಆಚರಿಸ್ದಂಗೆ ಅಲ್ವಪ್ಪ ಹಬ್ಬ ಅನ್ನೋದು. ಹೊಸ್ದ ಅಂದ್ರೆ ಹಬ್ಬ, ಹಬ್ಬ ಅಂದ್ರೆ ಸಂತೋಷ ಅಂತ ಅದ್ರ ಅರ್ಥ. ಹಬ್ಬ ಅಂತಂದ್ರೆ ನಮ್ಮೆಲ್ಲರೂ ಸೇರಿ ಖುಷಿ ಪಡೋದು ಅಂತಕ್ಕಪ್ಪ. ಊರಲ್ಲಿರೋರೆಲ್ಲರೂ ಒಂದಾಗಿ ಸೇರ್ಕೊಂಡು ಅವ್ರ ಮನೆಗೆ ನಾಮ ಹೋಗಿ, ನಮ್ಮ ಮನೆಗೆ ಅವ್ರು ಬಂದು ನಾವೇನೇನು ಮಾಡಿದ್ದೀವಿ ಅದು ಉಂಡ್ಕೊಂಡು ಕಾಲ ಕಳೆಯೋದೇ ಹಬ್ಬ ಅಲ್ವಪ್ಪ. ಅಲ್ಲ ಅದೇ ಸರಿ, ನಾಳೆಕಲ್ವಾ ಹಬ್ಬ, ಇವತ್ತು ಯಾಕೆ ಓದಿ ಕಮಲಕ್ ನೆಟ್ಟಿಗೆ ಅಂತ? ಅಲ್ಲಕ್ಕಯ್ಯ ನಾಳೆ ಹಬ್ಬ ಅಂತನ್ಬಿಟ್ಟು ಇವತ್ತು ಹೊಟ್ಟೆ ಖಾಲಿ ಬಿಟ್ಕೊಂಡಿರಕ್ಕದ್ದ ಹಂಗ ಅಂದ್ಬಿಟ್ರೆ ನೀನು ಹೋಗಿ ಏನೋ ಒಂಚೂರು ಕಾಪಿ ಟೀ ಕೊಟ್ರಿ, ಹೆಚ್ಚು ಅವರು ಹಬ್ಬದ ಗಡಿಬಿಡಿದ ಇರ್ತಾರೆ. ಅಲ್ಲಕ್ಕಪ್ಪ ನಾನೇನು ವಾರವು ಕಾಪಿನೇ ಕೇಳ್ದಾನ ನಡಿಯತ್ತಾಗ ನಮ್ಮ ಕಮಲಕ್ ನೆಟ್ಟಿದ್ದಕ್ಕೆ? ಹೋಗಮ್ಮ ಬಿರ್ಬಿರನ್ ಕಾಲಕಪ್ಪ, ಬಾಯಮ್ಮಣ ಕುಂತ್ಕ. ಹಾ ಕಮಲಕ್ಕ ಏನೋ ಈಸ್ಕೆ ಕಡಿತಿಲ್ಲ ಅಂತ ಕಾಣಿಸ್ತದೆ, ಹಬ್ಬ ಜೋರು ಅಂತ ಕಾಣಿಸ್ತದೆ. ಹಂಗೆ ಒಂದ್ ಕಾಕು ಕಮಲಕ್ಕನ್ ಕರಿ. ಕಾಕಲ್ಲ, ಅವ್ರ ಮನೆಯವರು ಯಾವಾಗ್ಲೂ ಮೊಬೈಲ್ ಸೈಲೆಂಟ್ ಹಾಕು ಸೈಲೆಂಟ್ ಹಾಕು ಅಂತ ಹೇಳಿ ಹೇಳಿ ಅವ್ರ ಮಾತನೇ ಸೈಲೆಂಟ್ ಹಾಕು ಬಿಟ್ರಂಗ ಅವ್ರೆ. ಕಮಲಕ್ಕ ಓ ಬಾರಣ್ಣ. ಓಹೋ ಕೇ ಕೂಗ್ತಿದಂಗೆ ಕಮಲಕ್ಕ, ಇಲ್ಲಿ ಬಾಗುತ್ತವೆ ಏನೋ ನಮ್ಗೆ ಗೊತ್ತಾಗ್ಬಿಟ್ಟೈತೆ, ಈ ಹೊತ್ತಿಗೆ ಇಲ್ಲಿಗೆ ಬರ್ತಾರೆ. ಹಂಗಲ್ಲ ಕಣ್ಣಣ್ಣ, ನಾಳೆ ಹಬ್ಬ ಅಲ್ವಾ, ಹೊಸಿ ಮನೆಯೆಲ್ಲ ಸ್ವಚ್ಛ ಮಾಡ್ತಾ ಇದ್ದೆ. ಅಲ್ಲ ಅದ್ ಯಾಕ ನಮ್ ಕಮಲಕ್ಕ ಬಿರ್ನೆ ಬಾಗಲ್ ತೆಗದ ಅಂತಂದ್ರೆ, ನೀನು ಧಪ್ಕ ಧುಪ್ಕ ಧಪ್ಕ ಧುಪ್ಕ ಅನ್ಕೊಂಡು ಕಾಲ್ನ ಹಾಕೊಂಡ್ ಬತ್ತಿದ್ಯಲ್ಲಪ್ಪ, ಆ ಕಾಲ್ ಸದ್ಯ ನಮ್ ಏಮಣ್ಣ ಬತ್ತಾವನೆ ಅಂತ ಅನ್ಕೊಂಡು ಕೂಗು ತಕ್ಷಣ ಚಿಲ್ಕ ತಗದ್ಬಿಟ್ಟ. ನೀನ್ ಹೇಳೋ ಮಾತಾ ನೂರಾರು ಜನ ಹೇಳೋರ್ಕಂತ ಚಂದ್ರಣ್ಣ, ನನ್ಗೆ ನೀನ್ ಬರ್ತಾ ಇದ್ರೆ ಹಂಗೆ ಒಲೆ ಉಲಿ ಉಲಿ ಬಂದಾಗ ಬರ್ತದೆ ಅಂತ. ಉಲಿಯಪ್ಪ ಉಲಿ ಉಲಿ ಉಲಿ ಏಮ್ ಉಲಿ ನೀನು ಬಿಡು. ಈಗ ನಾಳೆ ಹಬ್ಬಕ್ಕೆ ನಮ್ ಮನೆಗ್ ನೆಂಟ್ರು ಬಂದವ್ರೆ. ಓಹೋ ಅದ್ಯಾರು ಕಾಣ್ತಾವ್ರೆ ಒಳಗಡೆ ಕಾಣ್ತಾ ಇದ್ದಾರು ನೋಡದೆ. ಆ ಶೋಕೇಸ್ ಎಲ್ಲ ತೊಳಿತಾ ಅದ ಯಾರೋ ಅದು ಹುಡುಗಿ ಅದು. ಏನ್ ಹಂಗಂದ್ರೆ ನಿನ್ ಪ್ರಕಾರ ನನ್ ನೆಂಟ್ರ ನಮ್ ಮನೆ ಕ್ಲೀನ್ ಮಾಡಕ್ಕೆ ಕರ್ಸಿದೀನಿ ಅಂತಲೇ. ಹಂಗೆ ಅಪ್ಪ ಇನ್ನೇನು ಕೆಲ್ಸ ಕೇಮೆ ಇದ್ದಾಗ್ಲಿ ಅದು ಅಕ್ಕ ತಂಗಿಯರ್ ಬಂದಿ ಏನದು. ಹಂಗಲ್ಲ ಬಿಡು, ಅವೆಲ್ಲ ನಮ್ ಮನೇಲಿ ಹಂಗೆಲ್ಲ ಇಲ್ಲ ಕಣ. ಅಕ್ಕಯ್ಯ ನಮ್ ಕಮಲಕ್ಕ ಸಂಸಾರ ಮಾಡೋದು ಎಷ್ಟು ವರ್ಷ ಆಯ್ತಪ್ಪ, ಸಂಸಾರ ಮಾಡೋದು ಶುರು ಮಾಡಿ ವಾಗ್ತಾನ ಕಲ್ತಿ ವಾಗ್ತಾನ ಮಾಡೋದು ಗೊತ್ತಿಲ್ವ, ದುಂಬು ದುಡು ಒಡ್ಕೊಳ್ಳೋದು ಗೊತ್ತಿಲ್ವ. ಆದ್ರೂ ಹೊಸ ಸಹಾಯಕ್ಕೆ ಬೇಕು ಅಂತಗೋ. ಇರ್ಲಿ ಬಿಡು, ನೆಂಟ್ರು ಬರೋದು ಯಾಕೆ ಅಂತಂದ್ರೆ ಅವ್ರ ಕೆಲಸ ಮಾಡ್ಸಿ ಹೋಗ್ಲಿ. ಅದ್ ಯಾರು ಬಂದಿರೋ ಹೊಸಿ ಮಾತಾಡ್ಸವ ಅದ್ ಯಾಕಯ್ಯ ಅಂತ ತುಟು ತುಟು ಅಂದಯ್ಯ ಬತ್ತರ್ ಸುಮ್ನಿರು. ಹಾ ಬಂದ್ರವ ಹೊಸಿ ಇಲ್ಲಿ ಯಾರು ಬಂದವ್ರು ನೋಡಿ. ಏನಕ್ಕ ಯಾರದು? ಹಾ ಇದು ನನ್ ತಂಗಿ ಯಾರೋ ಸೌಭಾಗ್ಯ ಅಂತ. ಅಯ್ಯೋ ಅವ್ಳು ಮದ್ವೆ ಕರ್ತಿದ್ದಲ್ಲ ಅಕ್ಕ, ಆಗ ಬಂದ್ ಮದ್ವೆಯಲ್ಲಿ ನೋಡಿದ್ ನಾವು. ಅದೇ ಮರ್ತೋಗಿದ್ಯ ಅನ್ಸ್ತದೆ. ಎಲ್ಲಿ ಹಾಗೆ ಗೊತ್ತಾಗ. ಇನ್ನೊಬ್ಳು ನೋಡ್ ನಮ್ಮ ಅಕ್ಕನ ಮಗ್ಳು ಬಂದವಳೆ ರೇಖಾ ಅಂತ. ಓದ್ತಾರಂಗ ಅಂತಾಳೆ. ಹೌದು ಹೌದು ನೋಡು ನೋಡು ಕಮಲಕ್ಕ, ನೀನು ಈ ಇದಕ್ಕೆ ಕರ್ಕೊಂಡು ಹೋಯ್ತಿದ್ದೆ ನಮ್ಮ ಯಾವ್ದಪ್ಪ ಅದು ಪ್ರಾಣಿಗಳೆಲ್ಲ ಜೂ ಜೂ ಜೂ ಕರ್ಕೊಂಡು ಹೋದಾಗ ನಾನು ಕೇಳ್ತಿದ್ದೆ ಕಮಲಕ್ಕ ಇದೇನ ಇದು ಹುಲಿ ಅಂತಿದೆ, ಇದೇನ ಸಿಂಹ ಅಂತಿದೆ, ಇದೇನ ನರಿ ಅಂತಿದೆ. ಹಂಗೆ ನಮ್ಮ ನೋಡ್ಬಿಟ್ಟು ಈ ಹೆಣ್ಣು ಹೆಕ್ಳು ಇದು ಯಾರ ಇದು ಹೊಸ್ದಾಗಿ ನೋಡ್ತಿದೀಮ ನಮ್ ಇದು ಯಾರ ಇದು ಯಾರ ಅಂದ್ರೆ ಇವ್ರು ಯಾರು ಅಂತ. ಇವ್ರು ನಮ್ಮೂರ್ನವ್ರೆ, ನಮ್ ತಂದಿರ್ ಇದ್ದಂಗೆ. ಹಿಂಗೆ ನಾವ್ ವಾರಕ್ಕೊಂದಿನ ಕುಂತ್ಕೊಂಡು ಅದು ಇದು ವಿಷಯ ಮಾತಾಡ್ತೀವಿ. ಇವತ್ತು ಹಂಗೆ ಶನಿವಾರ ಅಲ್ವಾ ಬಂದವ್ರೆ, ನಾಳೆ ಹಬ್ಬಕ್ ತಯಾರಿ ಆಯ್ತೇನಣ್ಣ ಚಂದ್ರಣ್ಣ. ಏನವ ನಾಳೆ ಆಕಳ ಬಟ್ಟೆಯ ಇವತ್ತೇ ಹಾಕೊಂಡು ಏನ ಮಿನುಕ್ತಾವೆ ಹೆಣ್ಮಕ್ಳು? ಅಯ್ಯೋ ಹೆಣ್ಮಕ್ಳು ಸದಾ ಮಿನುಕ್ತವೆ. ಸಿಟಿಯಿಂದ ಬಂದವ್ರ ಚಂದ್ರಣ್ಣ ಬಂದು ಇನ್ನುವೆ ಪಾಪ ಅವ್ರ ಇನ್ನೂ ರೆಸ್ಟ್ ಇಷ್ಟು ಮಾಡಿಲ್ಲ. ಏನ್ರವ ಏನಾರು ಊಟ ಮಾಡಿದ್ರೋ ಇಲ್ವೋ? ಆಯ್ತು ಕಣ್ಣ, ನಿಮ್ದಾಯ್ತಾ? ಅದ ಏನ್ ಏನ್ ಹೆಚ್ಚಕಡ್ಲೆ ಏನಾರು ಮಾಡಿಲ್ಲ ನಿಮ್ಮ ಅಕ್ಕ ಇಲ್ವೋ ಅಂತ? ಏ ಇವತ್ತಿಂದ ಮಾಡ್ಬಿಟ್ರೆ ಏನ್ ಚಂದ, ಅದ ಹಬ್ಬದ ದಿನ ಮಾಡಿದ್ರೇನೆ ಚಂದ. ಹಬ್ಬದ ಅಡಿಗೆ ಹಬ್ಬದ ದಿನ ಚಂದ. ಏನ್ ಪಿಟಿ ಪಿಟಿ ಕಟಿ ಕಟಿ ಅಂತ ಮಾತಾಡ್ದವು ಎಣ್ಣೈಕ ಅಲ್ವಾ? ಎಣ್ಣೈಕ್ಳು ಮಾತೆ ಕೇಳಿಲ್ಲ ಅನ್ನಂಗಾಡ್ತಿಲ್ಲ. ಈ ಹೋಲಿ ಈ ಊರ್ ಬಿಟ್ಟು ಎಷ್ಟು ವರ್ಷ ಆಯ್ತವ ಅವರು? ಸುಮಾರು ವರ್ಷ ಆಯ್ತು. ಆಗ ಬಂದ್ರು ಈ ನಮ್ಮಳ್ಳಿ ಭಾಷೆ ಹಂಗ ಮಾತಾಡ್ತವೆ ಅಂತಂದ್ರೆ ಸಂತೋಷ ಆಗದಿಲ್ಲ. ಈಗ ಕಮಲಕ್ಕ ಈಗ ಅವ್ರನ್ನೆಲ್ಲ ಕರ್ಕೊಂಡ್ ಬಂದಿದಾರೆ, ನಾವು ನಿಮ್ ಮಟ್ಟಿಗೆ ಬಂದಿವಿ. ಆಯ್ತು ಕವ, ಇವರು ಏನೇನ್ ಮಾಡಿದ್ರವ ಬೆಳಗ್ಗೆಯಿಂದ? ಏ ಕೆಲ್ಸಕ್ಕೆ ಅಂತ ಬಂದವ್ರೆ ಅನ್ನೋ ನೀನ್ ಮಾತಾಡ್ಬೇಡ. ನಾಳೆ ಸಂತೋಷವಾಗಿ ಹಬ್ಬ ಎಲ್ಲ ಒಟ್ಟಿಗೆ ಮಾಡೋಣ ಅಂತ. ಅಣ್ಣ ನಾವು ನೋಡಿಲ್ವಲ್ಲ ಹಳ್ಳಿ ಕಡೆ ಬಂದು ತುಂಬಾ ದಿನಗಳಾಗ್ಬಿಟ್ಟಿತ್ತು ಈ ಕೊರೋನಾ ಗಿರಣ ಅಂತ. ಇತ್ತೀಚೆಗೆ ಬಂದ್ವಲ್ಲ ನೋಡೋಣ ಹಳ್ಳಿ ಕಡೆ ಹೆಂಗಿರ್ತದ ಹಬ್ಬ ಅಂತ. ದನಗಳ ಕಿಚ್ಚಾಯ್ಸೋದು ಎಲ್ಲ ನೋಡ್ಬೇಕಂತ ಅಣ್ಣ. ಈ ಹಳ್ಳಿ ಮೇಲೆ ಪಿರುತಿಯ ಇಟ್ಕೊಂಡು ಬಂದಿದಾರೆ ಅಲ್ಲ, ಅದಕ್ಕೆ ಬಹಳ ಸಂತೋಷ ಆಯ್ತದೆ. ಕಮಲಕ್ಕ ಈ ಕೆಲಸ ಅಂತಂದೆಲ್ಲವ ಈಗ ನಮ್ಮ ಮನೇಲಿ ನಮ್ ಕೆಲಸ ಮಾಡ್ತೀವಿ, ಅಥವಾ ನಮ್ ನೆಂಟ್ರು ನಮ್ಮ ಮನೆಗೆ ಬರ್ತಾರೆ ನಮ್ ಜೊತೆ ಕೈ ಜೋಡಿಸ್ತಾರೆ, ಅದನ್ನ ಕೆಲಸ ಅನ್ನಕ್ಕಾಗದವ? ಇಲ್ಲ ಕಣ್ಣಣ್ಣ, ಒಬ್ರಿಗೊಬ್ರು ಸಹಾಯ ಮಾಡೋದು, ಕೆಲಸ ಕಡಿಮೆ ಮಾಡ್ಕೊಳ್ಳೋದು, ಶ್ರಮ ಕಡಿಮೆ ಮಾಡ್ಕೊಳ್ಳೋದು. ಅದೇ ಯಾಕ ಬೆಣ್ಣಂಗೆ ಮಟ್ಮಟ ಅಂತ ನೋಡ್ತಾ ನಿಂತ್ಕೊಂಡಿದ್ದು ನನ್ನೇ? ಇಲ್ಲ ನಿನ್ನಿಯಪ್ಪ. ಏನ್ ಪ್ರಾಣಿಗಿಣಿ ಅನ್ಕೊಬಿಟ್ಟ ಹೆಂಗವ್ವ? ನಾವೇನು ಅಕ್ಕನ ಮನೇಲಿ ಹಬ್ಬ ಆಚರಣೆ ಮಾಡೋಣ ಅಂತ ಬಂದ್ವಿ, ಈಗ ಅನ್ಸ್ತಾ ಐತೆ ಅಣ್ಣದಿರ್ ಮನೆಗೆ ಹೋಗಿ ಹಬ್ಬ ಆಚರಣೆ ಮಾಡೋಣ ಅನ್ಸ್ತಾ ಇದೆ. ಹಾ ಮಾತಾಡ್ಬಿಟ್ಟೆವಾ ನೀನು? ಅದ್ ಯಾಕಂಗೆ ಮಿಕ್ಕಿ ಮಿಕ್ಕಿ ಅಂದ್ ನೋಡ್ತಿದ್ದು ಅಂತಂದ್ರೆ, ನೀ ಬತ್ತಿದ್ದಂಗೆ ಉನಿ ಉನಿ ಅನ್ಬಿಟ್ಟೆಲ್ಲ ಅಲ್ಲಕಯ್ಯ. ಉನಿ ಅಂದ್ರೆ ಯಾರು ಎದ್ರ್ಕೊಳ್ಳೋದಿಲ್ವಾ? ಏನ್ ಓದ್ತಾಣ ತಬ್ಕೊಳಕಾದ ಉಲಿ ಅಂತ ಅನ್ಬಿಟ್ಟು ಏನ್ ಸಾಕಿರ ನಾಯಿ ಅದು. ಇರ್ಲಿ, ನಾಳೆ ಹಬ್ಬದ ಕತೆ ಹೇಳು. ಈಗ ನೋಡವ್ವ, ಈಗ ನಾವು ಊರೊಟ್ಟಿಗೆಲ್ಲ ಸೇರಿ ಹಬ್ಬ ಮಾಡ್ತೀವಿ, ಸುಗ್ಗಿ ಅಲ್ವಾ ಹಬ್ಬವ ಅದು. ಊರ್ನವ್ರೆಲ್ಲರು ರಾಶಿ ಪೂಜೆ ಮಾಡೋದು, ರಾಶಿ ಪೂಜೆ ಮಾಡ್ಕೊಂಡು ಒಂದಷ್ಟು ಏನಪ್ಪ ಅದು ಕಿಚಡಿ ಗಿಚಡಿ ಎಲ್ಲ ಮಾಡೋದಿಲ್ವಾ? ಕಿಚಡಿ ಪೊಂಗಲು ನೀನು ಸಿಟಿಯವ್ರ ತರ ಹೇಳ್ಕೊಂಡು ಕೊಬ್ಬರಿ ಚೂರು ಒಣಗಾಕವ್ರೆ ಕೈಗೆ ಎತ್ಕೊಂಡ್ಚೂರ ಏನು ಮುಟ್ಟಂಗಿಲ್ಲ ಅವೆಲ್ಲ ನೋಡು ನೋಡು ಅವೆಲ್ಲ ನಾಳೆ ಬೆಳಿಗ್ಗೆ ಬೆರೆಸಿ ದೇವ್ರ ನೈವೇದ್ಯ ಮಾಡ್ಬಿಟ್ಟು ಆಮೇಲೆ ಕೊಡೋದು ನೋಡ್ದೇನೋ ನೀನು ನಾನೇ ಬಾಯಿ ಆಡ್ಸವ ಅನ್ನೋದಕ್ಕಿಂತ ಮುಚ್ಚಿಯೇ ನಮ್ ಏನ್ ಮಣ್ಣೆ ಬಾಯಕ್ ಹಾಕೋಗ್ಬಿಟ್ಟು ನೋಡಿ ಜನರನ್ನ ಜೋಬಕ್ ತೆಗ್ದು ಇಟ್ಕೊಂಡವ್ರು ಮುಟ್ಟಂಗಿಲ್ಲ ಅದನ್ನ ಈಗ ಕಾರ್ಯಸಮಯ ಜೊತೆಗೆ ಅದನ್ನ ಇಟ್ಕೊಂಡು ನೋಡಲ್ಲ ನೋಡಪ್ಪ ಈ ಸಂಕ್ರಾಂತಿ ಹಬ್ಬವ ನಮ್ಮ ಹಳ್ಳಿ ದಿಕ್ಕ ಒಂಥರ ಮಾಡಿದ್ರೆ ಸಿಟಿ ದಿಕ್ಕಗೆ ಒಂಥರ ಮಾಡ್ತಾರೆ ಅಲ್ವಾ. ಈಗ ನೀ ಏನ್ ನಾಳೆ ಮಾಡ್ದೆ ಹೇಳವ ಹೊಸಿಯ. ಈಗ ನಮ್ ಗದ್ದೆಲ್ ಭತ್ತ ಬಂದಿಲ್ವೇ ಅದನ್ನ ಅಕ್ಕಿ ಮಾಡ್ಸಿಟ್ಟಿದೀವಿ ಹೊಸಕ್ಕಿ. ನಾಳೆನೆ ಮೊದಲನೇ ಸತಿ ಅದನ್ನ ಹಾಕಿ ಪೊಂಗಲ್ ಹುಗ್ಗಿ ಹುಗ್ಗಿ ಪೊಂಗಸ್ಬೇಕದ ಅದನ್ನ ಮಾಡೋದು. ಏನು ಸಿಹಿ ಮತ್ತೆ ಖಾರ ಅವರೆಕಾಯಿ ಬಿಟ್ಟದೆ ನಮ್ ಹೊಲದಲ್ಲಿ ಅದನ್ನ ಕಿತ್ಕೊಂಡ್ ಬರೋದು ಬೆಳಗಿನ ಜಾವನೆ ಇಬ್ಬನಿ ಬಿದ್ದಿರ್ತದೆ ಅದನ್ನ ಬಿಡಿಸಿ ಅದನ್ನು ಖಾರ ಪೊಂಗಲ್ಗೆ ಹಾಕೋದು. ಘಮ ಘಮ ಅಂತದೆ ಘಮ ಘಮ ಅಂತದೆ ಬೆಲ್ಲ ಸಾವಯವ ಬೆಲ್ಲ ನಮ್ ಗಾಂಡದಲ್ಲಿ ಅರಿಸಿಲ್ವಾ ಅದನ್ನ ಹಾಕ್ಬಿಟ್ಟು ಸಿಹಿ ಪೊಂಗಲ್ ಮಾಡ್ದ ಅಂದ್ರೆ ನಿಮ್ಮನೆ ತನಕ ವಾಸನೆ ಬರ್ತದೆ. ಬಿಡಪ್ಪ ವಾಸನೆ ಕುಡ್ಕೊಂಡೆ ಸಮಾಧಾನ ಪಟ್ಕೋಬೇಕು ನಮ್ಮನ್ನು ಕರೆದು. ನಮ್ಮನೆ ಹಸುದು ಹಾಲ್ ಕರೆದು ಬೆಣ್ಣೆ ತೆಗ್ದಿಟ್ಟಿದೀನಿ ನಾಳೆ ತುಪ್ಪ ಘಮ ಘಮ ಅಂತ ಕಾಯಿಸ್ಬಿಟ್ಟು ಹಾಕ್ಬಿಡ್ತೀನಿ ನೀನು ಬಂದ್ಬಿಡೋಣ. ಆಯ್ತು ಕವ ಏನು ಈ ವಾಸನೆ ಕುಡ್ಕೊಂಡು ಏನಾರು ಇದ್ಬಿಡೋದು ಅಥವಾ ಮನೆ ದಿಕ್ ಬಂದು ಏನಾರ ಕೊಟ್ಟ ಏನು? ಅಲ್ಲ ನೀನ್ ಬಂದ್ ಏನಾರು ಬಸಿ ಸಹಾಯ ಮಾಡಿದ್ರೆ ನಿಂಗೂ ಏನಾರು ತಿನ್ನಕ್ ಕೊಟ್ಟೇನು ಇಲ್ದ ವಾಸನೆ ಕೊಡ್ಕೊಂಡು ಕಡಿ. ಆಯ್ತು ಬಿಡ ಮನೆ ಮುಂದೆ ಒಲೆ ಒಡ್ಡು ಅತ್ತಂಗ ನಾನೇ ಮಾಡ್ಬಿಡ್ತೀನಿ. ಮಾಡೋದು ಏನು 10 kg ಎಲ್ಲರ ಮನೇಲಿ ಮಾಡಿರ್ತಾರೆ. ಏನ್ ರೈತರಾಗಿ ಅವ್ರ ಮನೇಲಿ ಹೊಸಕ್ಕಿ ಇರಲ್ವಾ ಸುಗ್ಗಿ ಹಬ್ಬ? ಚಂದ್ರಣ್ಣ ಹಿಂಗೆ ಖರ್ಚು ಉಳ್ಸೋದ್ ನೋಡ ಅವನು ಮನೆ ತುಂಬಾ ರಾಸಿ ತುಂಬ್ಕೊಂಡ್ ಕುಂತವನ. ಆದ್ರೆ ಈ ಹಬ್ಬ ಮಾಡಕ್ಕೂ ಹೊಸಿಯ ಜಿಪುಣತನ ತೋರಿಸ್ತಾವನ. ಈಗ ಅದ್ 10 kg ನಿಮ್ಮನೆ ಮಾಡು ಅನ್ನೋದ ನಾನೇ ನಮ್ಮನೇಲಿ 10 kg ಮಾಡಿ ಊರ್ ಜನಕ್ಕೆ ಎಲ್ಲ ಕೊಡ್ತೀನಿ ಬಾ ಅಂತ ದೇವಸ್ಥಾನ. ಹೌದೌದು. ಈಗ ನಮ್ ಕಮಲಕ್ ನಟ್ಟಿ ಅಂದ್ರೆ ದೊಡ್ಡ ಟಿ ಆಯ್ತಾ, ದೊಡ್ಡ ಟಿಲಿ ಏನೇ ಮಾಡಿದ್ರು ಚಿಕ್ಕ ಟಿ ಅವ್ರಿಗೆಲ್ಲ ತಲುಪ್ತದೆ. ಅದಕ್ಕೆ ನಾನು ಹೇಳಿದ್ದು ಸುಮ್ನಿರು ಏನೇನೋ ಮಾತಾಡ್ಬೇಡ. ನಿನ್ ಮೆತ್ತಿ ಸುಮ್ನೆ ಹಿಂಗ್ ಅಂದು ಅಂದು ತಪ್ಸ್ಕೋಬೇಡ. ಮಾಡವ ನಾನು ನಿನ್ನ ಏನೋ ಉರ್ದುಂಬಿಸ್ತಾ ಇದೀನಿ ಅಂತ ಅನ್ಕೋಬೇಡ. ನೀನ್ ಮಾಡುವಾಗ 10 kg ಹಂಚ್ಕೊಂಡ್ ಬರ್ತೀನಿ ನಾಮು ಬಿಡು ಕರೆದ್ರೆ ಎಲ್ಲ ಬರ್ತಾರೆ. ನಿಂದು ನೀನ್ ಏನ್ ಮಾಡ್ತೀಯ ಅದ ಹೇಳು ನಾ ಕೇಳ್ತಾ ಇರೋದು. ಕಡೆಯಲ್ಲಿ ಹೇಳ್ಕೊಟ್ಟನು ಏನ್ ಮಾಡ್ತೀನಿ ಅಂತ ನೀನ್ ಇಷ್ಟಿಯವ ಮಾಡೋದ ಹಬ್ಬದ ರಾಸುಗಳು ಮೈ ತೊಳಿಬಾರ್ದ? ಓಹೋ ಮತ್ತ ರಾಸುಗಳು ಪೂಜೆ ಆಗ್ಬೇಕು. ಆಮೇಲೆ ಕಿಚ್ಚಾಯ್ಸಕ್ ಹೋಗ್ಬೇಕು. ಬಂದ್ಮೇಲೆ ಗೆಣಸು ಅವರೆಕಾಯಿ ಬೇಯಿಸಿರ್ತೀವಿ ರಾಸ್ಗೋ ಅದನ್ನ ತಿನ್ನಿಸ್ಬೇಕು ಪೂಜೆ ಮಾಡ್ಬಿಟ್ಟು. ನೀ ತಿನ್ನೋದಿಲ್ಲ ನಾವ್ ಆಮೇಲೆ ತಿನ್ನೋದು. ಮತ್ತೆ ಕಮಲಕ ಕಿಚ್ಚಾಯ್ಸೋದು ಅಂದ್ರೆ ಚಂದ್ರನಂದು ಬರೀ ಕಿಚ್ಚಾಯ್ಸೋದು ಅಂತ ಹಂಗಾಗ್ಬಿಟ್ಟೈತೆ ಬಿಡು. ಅದ್ಯಾವ ಮಾತು ಅಂತ ಆಡ್ದಿ ಈಗ ನಿಮ್ ಪೇಟೆಲಿ ಎಲ್ಲವ ಅದ್ ಹೆಂಗ್ ಮಾಡಿರಿ ಅಂತ ಹೊಸ ಹೇಳ್ರ. ನಮ್ ಸಂಕ್ರಾಂತಿ ಅಂದ್ರೆ ಹಳ್ಳಿ ಹಬ್ಬ ನಾವ್ ಅನ್ಕೊಂಡಿರೋದು. ಈಗ ಪ್ಯಾಟೆ ಏನ್ ಸುಮ್ಮ ಕುಂತ್ಕೊಂಡಾರ ಮಾಡೇ ಮಾಡ್ತಾರೆ? ಇಲ್ಲ ಕಣ್ಣ, ನಾವು ನಿಮ್ಮನೆಗೆ ಮಾಡೋದು. ಪೊಂಗಲ್ ಮಾಡ್ತೀವಿ, ಮತ್ತೆ ಎಳ್ಳು ಕಡಲೆ ಕೊಬ್ಬರಿ ಎಲ್ಲ ಬೆರೆಸಿ ಅದು ಎಳ್ಳು ಕಡಲೆ ಹಂಚ್ತೀವಿ ಎಲ್ಲರಿಗೂನು. ದನ ಕರಗಳು ಇಲ್ಲ ನಮ್ಮ ಹತ್ರ, ಅದನ್ನೆಲ್ಲ ನೋಡೋಣ ಅಂತಾನೆ ಬಂದಿದೀವಿ. ಯಾರಾದ್ರೂ ಕಟ್ಟಿರೋರು ಕಿಚ್ಚಾಯಿಸ್ಕೊಂಡ್ಬಂದ್ರೆ ಪೂಜೆ ಮಾಡ್ತೀರಾ? ಪೂಜೆ ಮಾಡ್ತೀವಿ ನಾಳೆ ಮಾಡ್ತೀವಿ ನಾವು. ಅದೇ ನೋಡೋಣ ಅಂತ ಅವತ್ತು ಹಿಂಗೆ ಏರ್ಗಳನ್ನ ಕಟ್ಬಿಟ್ರೆ ದೇವಸ್ಥಾನ ಕಟ್ಬಿಟ್ರೆ ದೇವಸ್ಥಾನದ ಹಬ್ಬ ಆಗ್ಲಿತ್ತಲ್ಲ ಅಲ್ಲಿಗೆ ಅಂಟ್ಲು ಇದ್ದು ನೂರಾರು ಜೊತೆ ಏರ್ಗಳು ಅವೆಲ್ಲಾನು ಊರ್ ತುಂಬಾ ಮೆರವಣಿಗೆ ಬರೋರು. ಎಲ್ಲಿ ಈಗ ನಾನೇನೋ ಹೊಸದಾಗ ಒಂದ್ ತಂದಿರೋದು ಒಂದ್ ಜೊತೆ ನಮ್ ಚಂದ್ರಣ್ಣ ಏನೋ ಅವ್ನ್ ಸ್ವಲ್ಪ ಟ್ರ್ಯಾಕ್ಟರ್ನೇ ತಂದು ಇಟ್ಕೋಬಿಟ್ಟವನ. ಈ ಟ್ರ್ಯಾಕ್ಟರ್ನೇ ಹೊಡೆದ್ಬಿಟ್ಟು ನಮ್ ತಂದೆ ಎಣ್ಣೆ ಹೇಳ್ತಿರ್ಲಿಲ್ವಾ ಸಿಡಿ ದಿಕ್ನಾಗೆ ಹಸಿನೇ ಇಲ್ಲ ಅಂತ. ಹಳ್ಳಿಗಳು ಚೆನ್ನಾಗಿ ಹೇಳ್ಬಿಡ್ತಾವೆ ಇದು ಎತ್ತು ಇದು ದನ ಇದು ಹಸು ಅನ್ಕೊಂಡು. ಸಿಟಿಯವ್ರಿಗೆ ಯಾವ್ದು ಎತ್ತು ಯಾವ್ದು ಹಸು ಯಾವ್ದು ಈತದೆ ಯಾವ್ದು ಈ ಅದಿಲ್ಲ ಒಂದು ಗೊತ್ತಿಲ್ಲ. ಯಾಕೆ ನಮ್ಗೆ ಹಸು ಯಾವ್ದು ಕರು ಯಾವ್ದು ಎಮ್ಮೆ ಯಾವ್ದು ಅಂತ ನಮ್ಗೇನು ಗೊತ್ತಾಗದಿಲ್ವೇ? ಸಾಕ್ತಾರೆ ಅಲ್ಲಕವ. ನೀವು ಹಳ್ಳಿಗ್ ಬತ್ತಿದೈ ಹೋಯ್ತಿದೈ ಕಮಲಟ್ ನಟ್ಟಿನಾಗೆ ಉಳ್ಕತ್ತಿದೈ ಅದು ಗೊತ್ತು. ಈ ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದಿರ್ತಾರಲ್ಲವ ಅವ್ರಿಗೆ ಗೊತ್ತಾಗೋದಿಲ್ಲ ಬಿಡು. ಈಗ ದನಗಳು ತೊಳೆಯೋದು ದನಗಳ ಕಿಚ್ಚಾಯಿಸೋದು ಇದೆಲ್ಲ ನಡೀತದಲ್ಲವ ಸಂಕ್ರಾಂತಿನಲ್ಲಿ. ದನಗಳಿಗೆ ಬಣ್ಣ ಬೆಳೀತಾರೆ ಗೊತ್ತಾ? ತೊಳೆದ ಮೇಲೆ ನೀನು ಅವಕ್ಕೆಲ್ಲ ಬಣ್ಣ ಬಡ್ದು ಅವಕ್ಕೆಲ್ಲ ಒಂದಷ್ಟು ಸಾಕ ಕೊಟ್ಟು ಇವೆಲ್ಲ ಮಾಡ್ದನೆ ನೀನು ಪೂಜೆ ಮಾಡಕ್ ಹೋಗ್ಬಿಟ್ಟಿಯಾದು ಕೊಂಬ್ಗೆ ಎಣ್ಣೆ ಹಾಕಿ ಕೊಂಬ್ ಸಾವಿರದು ಇವೆಲ್ಲ ನೀವೇನು ಸುಮ್ಮನೆ ಅನ್ಕೊಂಡಿದ್ಯಾ ಟೇಮು ಗೊಂಡ ಗೊಂಡ ಕಟ್ತಾರೆ ಹಂಗನ್ಬಿಟ್ಟು ಯಾವ್ಯಾವ್ದೋ ಬಣ್ಣ ಇಲ್ಲ ಹಚ್ಕೊಡ್ಬೇಡ ಅದ್ರದ್ದು ರೋಮ ಉದುರೈತದೆ ಏನಿದ್ರು ಅದಕ್ಕೇನು ಆಗ್ಬಾರ್ದು ಅದ್ ಏನ್ ಹಾಕ್ಬೇಕವ ಒಂಚೂರು ಅರಿಶಿನ ಹಚ್ಚಿದ್ರಾಯ್ತು ಅದ್ಬಿಟ್ಬಿಟ್ಟು ಇನ್ನೇನು ಹಾಕ್ಬಾರ್ದು ನಾನು ನಮ್ ಎತ್ತು ಚೆನ್ನಾಗ್ ಕಾಣಬೇಕು ಅಂತ ಅನ್ಕೊಂಡು ಇರ್ಬಾರೋ ಬಣ್ಣ ಎಲ್ಲ ತಂದ್ ಬೆಳೆದ್ಬಿಟ್ಟು ಆಮೇಲೆ ನಾಳೆ ಏನಾರು ಆಗ್ಬಿಟ್ರೆ ಅರಮನೆಯಲ್ಲಿ ಅರಮನೆ ದಸರಾದಲ್ಲಿ ಆನೆಗಳಿಗೆ ಚಿತ್ತಾರ ಬಿಡಿಸ್ತಾರಲ್ಲ ಆತರ ಏನಾರು ಬಿಡ್ಸಕ್ ಹೋಗ್ಬಿಟ್ಟಿದ್ಯಾಂಗೆ ಆನೆಗಳ ಚಿತ್ತಾರ ಬಿಡ್ಸೋರ್ ಏನು ಪೇಂಟ್ ಅಂದ್ರೆ ಅಂತ ಪೇಂಟ್ ಅವ್ಯಾ ಆ ಸೀಮೆ ಸುಣ್ಣ ಆಯ್ತಾ ಏನೋ ಇದಿರ್ತಲ್ಲಪ್ಪ ಯಾವ್ದು ಕೆಮಿಕಲ್ ಅಂತಾರಲ್ಲಪ್ಪ ಅದ್ ಇಲ್ದೆ ಇರೋದನ್ನ ಅದಕ್ಕೆ ಅದನ್ನಕ್ಕಪ್ಪ ಆಮೇಲೆ ಇನ್ನೊಂದು ಸರ್ ಆಗಿರು ಚಂದ್ರಣ್ಣ ನಿನ್ಗೇನು ತೊಂದ್ರೆ ಇಲ್ಲ ಬಿಡು ನಿನಗ ಯಾವ ಕವಲೆ ಒಳಗಡೆಕ್ಕೂ ಇಳಿಯಕ್ಕಿಲ್ಲ ಚಂದ್ರಣ್ಣ ಯಾವ ಕೆರೆ ಒಳಗೂ ಇಳಿಯಕ್ಕಿಲ್ಲ ಏರಿ ಮೇಲೆ ನಿಂತ್ಕೊಳ್ಳೋದೆಯ ಅಲ್ಲಿ ಹೈಕ್ಲು ತೊಳಿತಿರ್ತಾರೆ ನೋಡ್ಕೊಂಡು ನಿಂತ್ಕೊಳ್ಳೋದು ಹೆಂಗ್ ತೊಳಿ ಹಂಗ್ ನೀರ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡೋದು ಮಾಡಿ ಅಂತ ನಿನ್ ಮ್ಯಾನೇಜ್ಮೆಂಟ್ ಯಾರಿಗೂ ಬೇಡ ಆದ್ರೆ ಈ ಇಳಿತಾರಲ್ಲ ಕೆರೆಗೆ ಕಾಲ್ವೆಗೆ ದನ ಕರ ತೊಳಿಯಕ್ಕೆ ಅಂತ ಬಾರಿ ನಿಗುವಾಗ ಮಾಡ್ಬೇಕು ಚಂದ್ರಣ್ಣ ದನಕರಪ್ಪ ಕೈಗೆ ಕಾಲ್ಗೆ ಹಗ್ಗ ಕಟ್ಕೊಬಿಟ್ಟು ಎಲ್ಲ ತೊಳಿಯಕ್ ನಿಂತಿರ್ತಾರೆ ದನಕರ್ಗಳು ಏನಾರು ಯಾವ್ದೋ ಗಾಬರಿಗಾವ ಆ ಕಡೆ ಈ ಕಡೆ ನೆಗೆದ್ಬಿಟ್ರೆ ನೀರೊಳಗಡೆ ಬಿದ್ದು ಬಿಡ್ತಾರೆ ಮಕ್ಳು ಮರಿ ಇವತ್ತೇ ತೊಳಿತೀರ ಅಥವಾ ನಾಳೆ ತೊಳಿತೀರ ಬೆಳಿಗ್ಗೆ ಎದ್ದು ಕನವ ಕುಳ್ಕು ಎದ್ದು ತಗೊಂಡೋಗಿ ತೊಳಿಬೇಕು ಇವತ್ ತೊಳೆದ್ ಬಿಟ್ಟೆ ಮಾಡಿ ನಾಳೆ ತಿರ್ಗಾ ಗಲೀಜ್ ಮಾಡ್ಕತ್ತವಲ್ಲ ನಾಳೆ ತೊಳಿತೀರಾ ಹಂಗಾರ ಬರ್ತೀವಿ ನಾವು ನಿಮ್ ಮನೆ ತವಕ್ಕೆ ಏನ್ ಅದಸ ತೊಳಿಯಕ ನೋಡಕ್ಕೆ ಏ ತೊಳೆದಿರವ ತೊಳೆದಿರವ ನಮಗೂ ಒಂಚೂರು ಸಹಾಯ ಬೇಕು ಬಿಡು ಬಿಡು ಆಗ್ಲಿ ಬಿಡಣ್ಣ ಅಂತ ಕೇಳ್ತಾ ಏನು ಮಾಡ್ತೀಯ ಬಿಡಿ ಬನ್ರವ ನಾನು ಕೆರೆತಕ್ಕೆ ಕವಲೆಗೆ ಒಳಗೆ ಹೊಡ್ಕೊಂಡು ಹೋಗೋಂತದ್ದು ಎಲ್ಲ ಇಲ್ಲ ಈಗ ಮನೆ ಬಾಗ್ಲಲ್ಲ ನೀರ್ ಬರ್ತದೆ ಎಷ್ಟು ಬೇಕು ಮಿತವಾಗಿ ನೀರ್ ಬಳಸ್ಕೊಂಡು ಒಂದಷ್ಟು ಏನ್ ಅವಕ್ಕೆ ಏನ್ ಸ್ವಚ್ಛ ಮಾಡ್ಬೇಕು ಒಂದಿಷ್ಟು ಹೋಲ್ ಗಾರಿ ತಗೊಂಡು ಉಚ್ಕೊಂಡು ಪಚ್ಕೊಂಡು ಜಮೀನಲ್ಲೇ ತೊಳೆದು ಬಿಟ್ರೆ ಇನ್ನೂ ಒಳ್ಳೇದು ಅಲ್ವಾ ಈಗ ಆ ಎಣ್ಣೈಕ ದನ ತೊಳೆಯೋದು ನೋಡ್ಬೇಕು ಅಂತಾರೆ ಬರ್ಲಿ ಬಿಡು ಯಮ್ಮಣ್ಣ ಅವು ಹಸಿ ನೀರ್ ಎಷ್ಟು ಕೊಡ್ತಿರ್ತವೆ ನೀ ಚಕ್ರೆ ತಕೊಂಡ್ ಚೆನ್ನಾಗಿ ಉಜ್ಜು ತಗೊಂಡು ಉಜ್ಜೋದು ಉಜ್ಜು ಅತ್ತಾಗೆ ಏನಾದದು ಆಯ್ತು ಬಿಡು ನಮ್ಮ ಮೈಕ್ ಜೊತೆ ನಿಂತ್ಕೊಂಡು ಅವರು ಬಣ್ಣ ಕೊಟ್ಬಿಡಿ ಕೊಂಬಗೊಂಚೂರು ಹಚ್ಚೋದು ಬಾರಿ ಸಾಧು ದನಗಳು ಅವೇನು ಯಾವ ಹಸ್ಕೂಸ್ ಹೋಗಿ ಮುಟ್ಟಿದ್ರು ಏನು ಮಾಡಕ್ಕಿಲ್ಲ ಏನಿಲ್ಲ ಬನ್ನಿ ನಮ್ ಯಮ್ಕ ಆಯ್ತಾ ಏನ್ ದಡ್ರಿ ಅಂತ ಅನ್ಕೊಂಡ್ಬಿಟ್ಟಿದೆ ಯಮ್ಮಣ್ಣ ಬಹಳ ಬುದ್ಧಿವಂತ ಹೆಣ್ಮಕ್ಳಿ ಅವು ಸುಮ್ನೆ ಏನು ಎರಡು ರಂಗೋಲಿ ಏನ್ ಚೆನ್ನಾಗ್ ಆಗ್ತವೆ ಅಂತ್ಯಾ ಈಗ ನೋಡಿ ಅಂಗ್ಲ ತೊಳಿತೀನಿ ಅಂಗ್ಲ ತುಂಬಾ ಚಿತ್ತಾರ ಹೆಂಗ್ ಬಿಡಿಸ್ತಾರೆ ರಂಗೋಲಿ ಬರ್ಲಿ ಬಣ್ಣ ಎಲ್ಲ ಬರೋದೇನು ಊಟ ಮಾಡ್ಬಿಟ್ಟು ರಾತ್ರಿ ರಾತ್ರಿನೇ ಬಿಟ್ಬಿಟ್ಟು ಎಲ್ಲ ಸ್ವಚ್ಛ ಮಾಡಿ ಮಲ್ಲಿಗೆ ಬಿಡೋಣ ಅಲ್ಲಕವ್ವ ನೋಡಕ್ ಬರೋದೇನು ಬರಿಯಾಗ್ಲೇ ನೋಡ್ತೀನಿ ಬಿಟ್ಟರು ಅಂತ ಅನ್ಬಿಟ್ಟು ಅಬ್ಬ ಎದ್ದು ಅವ್ರ ಅಪ್ನಟ್ಟಿಗೆ ಹೋಯ್ತಾಳೆ ವಾತಾರಿ ಅಲ್ಲ ಕಣ್ಣ ಇವತ್ ಸಾಯಂಕಾಲ ಕರ್ಕೊಂಬ ಇಲ್ಲಿ ರಂಗೋಲಿ ಹಾಕೋದನ್ ನೋಡ್ಲಿ ಅಯ್ಯೋ ನಾನೇ ರಂಗೋಲಿ ಬಿಡ್ತೀನಿ ನೀನ್ ಅದೇನ ನಿಂತ್ಕೊಂಡು ನೋಡು ಅಂತಾಳೆ ಅದಕ್ಕೆ ಬೇಡ ಅವಳು ಹೋಗ್ಲಿ ಏನ್ ತೊಂದ್ರೆ ಇಲ್ಲ ಮಸ್ತ್ ಆಗ್ಬಿಡ್ತಾರೆ ಚಂದ ಆಗ್ಬಿಡ್ತಾರೆ ಯಾರಾದ್ರೂ ಊರಿಗೆ ಕಳ್ಸಾರ ಮನೇಲಿ ಅವಳು ಒಂದು ನಂಟು ಅಂದ್ರೆ ಇವೆಲ್ಲ ಮಾಮೂಲಿ ತಗೋಕವ ಅವಾಗ ಈಗ ಅವ್ರ ಮನೆ ಬಿಟ್ಬಿಟ್ಟು ಇಲ್ಲಕ್ ಬಂದಿಲ್ವಾ ಹಂಗೆ ಅವ್ರ ಅಪ್ನಟ್ಟಿ ಅವ್ರ ಊನಟ್ಟಿ ಅಂತಂದ್ರೆ ಆಸೆ ಅಲ್ವಾ ಆ ಜಿಮ್ಗಳಿಗೆ ಅದಕ್ಕೆ ಹೋಗ್ಲಿ ಬಿಡು ಅವ್ರ ಬೆಳಗ್ಗೆ ಹೋದ್ರೆ ನಾ ಮಧ್ಯಾಹ್ನಕ್ಕೆ ಹೋಯ್ತೀನಿ ನಿಂದ್ಗುಂಟ ನಾಳೆ ಸಾಯಂಕಾಲ ನೀ ಬರಕ್ಕಿಲ್ವಾ ನಾಳೆ ಸಾಯಂಕಾಲ ಇರಲ್ಲ ನಾ ಗೆಣಸು ಅವರೇಕಾಯಿ ಎಲ್ಲ ಬೇಯಿಸ್ತೀನಿ ತಿನ್ನೋಣ ಅನ್ಕೊಂಡು ಹೋಗ್ಲಿ ಬಿಡು ನಿಂಗೆಲ್ಲ ನಾನು ರಾಜಣ್ಣ ಏಮಣ್ಣೆ ತಿಂತು ಬಿಡು ತಿನ್ನವ ನಾಳೆ ರಾಜಣ್ಣ ಬತ್ತಾನೆ ಕಿಚ್ಚಾಯ್ಸಕ್ಕೆ ದನಗಳು ಕರ್ಕೊಂಡು ಹೋಗಕ್ಕೆ ಅಮ್ಮ ದನ ಇಟ್ಕೊಂಡ್ ಬರಕ್ ಹೋಗಾನೆ ಇಲ್ಲ ಇಲ್ಲ ಅವನು ನಮ್ ದನಕರುಗಳಿಗೆ ಹೊಸ ಅಲಂಕಾರದ ಸಾಮಾನ್ ಬೇಕಲ್ಲ ಪೂಜೆ ಸಾಮಾನ್ಯ ಅಂತ ಹೇಳಕ್ ನಾನೇ ಪ್ಯಾಟೆ ಕಳಿಸ್ದೆ ಪ್ಯಾಟೆ ಕಳಿಸ್ದೆ ಅವ್ನು ಹೇಳ್ದ ನೋಡು ನಿಮ್ಗೆ ಒಂದ್ ಸರ್ಪ್ರೈಸ್ ಆಗಿ ಕೊಡ್ತೀನಿ ಅಂತಂದ ಏನ ಅಂತಂದ್ರೆ ನೋಡು ಏಳ್ ಜೊತೆ ಎತ್ತ ತತ್ತೀನಿ ಅಂತನ್ಬಿಟ್ಟು ಹೋಗಾನೆ ನೋಡಮ್ಮ ಪ್ರೈಸ್ ತರಕ್ ಹೋಗಿರೋದು ಯಾವ ದನ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಯಾವ ಎದ್ದು ಕಾಣ್ತವೆ ಅದಕ್ಕೆಲ್ಲದಕ್ಕೂ ನೀನು ಬಾಯಿ ಬಿಡ್ತಾ ಇಲ್ಲ ನನಗೆ ಗೊತ್ತಾಯ್ತು ಸುದ್ದಿ ನೋಡು ಅದಕ್ಕೆ ನಾಲ್ಕು ಜನ ನಮ್ಮೂರಲ್ಲಿ ಒಂದು ತಂಡ ಮಾಡೋರೆ ಅದ್ರಲ್ಲಿ ನಮ್ಮ ಚಂದ್ರಣ್ಣು ಒಬ್ನೇ ಯಾರು ಚೆನ್ನಾಗಿ ಕಾಣ್ತವೆ ಅನ್ನೋದಕ್ಕೆ ಪ್ರೈಸ್ ಕೊಡೋದಕ್ಕೆ ತಂಡ ಮಾಡೋರಲ್ಲ ಅದಕ್ಕೆ ಚಂದ್ರಣ್ಣು ಒಬ್ಬ ನನ್ನ ಹತ್ರ ಹೇಳ್ಕೊಂಡ್ರಿ ನನಗೆ ನನ್ನ ದನಕ್ಕೆ ಕೊಡು ಏನ್ ಬರ್ತದೆ ಅಂತ ಅವನನ್ನ ತಂಡಕ್ಕೆ ಸೇರಿಸ್ಕೊಂಡವ್ರೆ ಅವ ನಿನ್ನ ಕೂರಿಸ್ಬಿಡೋದ್ ಯಾರು ಬೇಡ. ಈಗ ನಾವ್ ಹೋದ ಸರಿ ಹೇಳಿದ್ರೆ ನಾಟಕ ಕಲಿತಾ ಇದೀವಿ ಅಂತ, ಈಗ ನಮ್ಗೆ ಸ್ಟೇಜ್ ಮ್ಯಾನೇಜರ್ ಚಂದ್ರಣ್ಣಯ್ಯ. ಯಾವ ನಾಟಕ ಎಂಟಿ ಮನೆಗೆ ಹೋಗ್ತೀನಿ ಅಂತ ಅವನೇ ಅವನೇನ್ ನೋಡನು ನೋಡವ ಬರ್ತೀನಿ. ಏನು ಏನು ನೂರು ಇನ್ನೂರು ಕಿಲೋಮೀಟರ್ ಪಕ್ಕದಳ್ಳಿಗೆ ಹೋಗಿ ಬರಕ್ ಎಷ್ಟಾದ್ರು ಎಷ್ಟೊತ್ತಾದದ್ದು ಸೈಕಲ್ ಅಲ್ಲಿ ಹೋದ ಬಂದ ಅಷ್ಟೇ ಬಸ್ ಅಲ್ಲಿ ಹೋದ ಹಿಂತಿರುಗಿ ಬಸ್ ನಾಟಕ ನೋಡ್ಬೇಕು ಅನಿಸ್ತಾ ಐತೆ. ಅದ್ ಹೆಂಗ್ ಮಾಡ್ತಾರೆ ಅಂತ ಸದ್ಯ ರಾತ್ರಿಗೆ ಇವ್ರ ಹತ್ರ ಮಾಡಿಸ್ಬಿಡಣ. ಅದೇ ಅವ್ರ ನಾಟಕ ಮಾಡ್ತಾರಂತೆ. ನೀನ್ ಆಡು ಅಂದ್ರು ಆಡ್ತೀನಿ, ಆಡ್ಬೇಡಿ ಅಂದ್ರು ಆಡ್ತೀನಿ. ಯಾಕಂದ್ರೆ ಆ ಯಡಪ್ಪ ಅದ್ ಯಾವ್ದೋ ಊರಿಂದ ಕರೆತ್ ಮನ ಡ್ರಾಮನ್ ಮೇಸ್ಟ್ರ ಯಾರು ಅದು ಕಾಳಯ್ಯ ಕಾಳಯ್ಯ ನಮ್ಗೆ ನಾಟಕ ಹೇಳ್ಕೊಟ್ಬಿಟ್ಟವ್ರೆ. ಮಾಡೋದೊಂದೇ ಬಾಕಿ ನಾ ರಾತ್ರಿಗ ನಾಳೆ ರಾತ್ರಿಗ ನಮ್ ಏಮಣ್ಣನ್ ಪಾರ್ಟ ನೋಡ್ಬೇಕು. ಏನ್ ಹಂಗೇ ಸ್ಟೇಜ್ ದಡ ದಡ ದಡ ದಡ ದಡ ಅಂತದೆ ಹಂಗದೆ ಪಾತ್ರ ದಕ್ಷನ್ ಪಾತ್ರ ಮಾಡವನೇ ನಮ್ ಏಮಣ್ಣ ನೋಡು. ನಾವು ಹಸಿ ಕಡ್ಡಕಾಯಿ ಬೇಯಿಸ್ಕೊಂಡು ತಗೊಂಡ್ ಬಂದ್ಬಿಡ್ತೀವಿ ತಿಂತ ತಿಂತ ನಿಮ್ ನಾಟಕ ನೋಡೋದೇ ಸುಮ್ಮ ನೋಡೋದಲ್ಲ. ಅದು ಸಂಕ್ರಾಂತಿಗಲ್ಲ, ನಿನಗೆ ಇದೇ ಗೊತ್ತಿರೋದು. ಅದು ಶಿವರಾತ್ರಿ ಕಲ್ತಿರೋ ನಾಟಕ ಲಕ್ಕಯ್ಯ. ಶಿವರಾತ್ರಿಗ ಸಂಕ್ರಾಂತಿಗ ಸಂಕ್ರಾಂತಿಗೆ ಅಂತ ವಿಶೇಷ ನಾಟಕ ಇದ್ದ. ನಾಳೆ ಒಂದ್ಸತಿ ಮಾಡಿ ಚೆನ್ನಾಗಾದ್ರೆ ಶಿವರಾತ್ರಿ ಪೂಜೆ ಮಾಡ್ದಂಗ್ ಮಾಡ್ಬಿಡು ಅಂತ. ಏ ಬಾಡಕಪ್ಪ ಸ್ಟೇಜ್ ತರಿಸ್ತಿಲ್ವ ಮಂಡ್ಯ ಸೀನ್ಸ್. ನೀನು ನಾಟಕ ಕಲ್ತ್ಬಿಟ್ಟು ಯಾರ ಏನ ಅಂತ ಕೇಳ್ಬೇಡ. ದಾನಿಗಳು ಕೊಡ್ತಾರೆ ಕೊಟ್ಟವ್ರೆ ಕೊಟ್ಟವ್ರೆ ನಮ್ ಕಮಲಕ್ ನಟ್ಟಿ ಅಂತವ್ರು ತುಂಬಾ ಜನ ಅವ್ರೆ ಕೊಟ್ಟವ್ರೆ. ಈಗ ನೋಡಪ್ಪ ನಾಟಕದ ಕತೆ ಇರ್ಲಿ. ಈಗ ಸಂಕ್ರಾಂತಿ ಅಂತಂದ್ರೆ ಈ ಬ್ಯಾಟೆಗೂ ಅದಕ್ಕೂ ಏನೋ ಸಂಬಂಧ ಅದೆ ಅಂತಾರಲ್ಲಪ್ಪ ಬ್ಯಾಟೆ ಹಬ್ಬ ಅಂತಾರಲ್ಲ. ಅದೇನೋ ಗೊತ್ತಿಲ್ಲ ಕಣ್ಬಿಡೋದು. ಎಲ್ಲ ಈ ಚಳಿಗಾಲದಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಒಳಗಡೆ ಔತ್ಕೊಂಡ್ಬಿಡ್ತವೆ. ಈ ಸ್ವಲ್ಪ ಈ ಸಂಕ್ರಾಂತಿ ಅಂದ್ರೆ ಚಳಿ ಸಣ್ಣ ಸಣ್ಣದಾಗ ಬಿಡ್ತದಂತೆ. ಶಿವರಾತ್ರಿಗೆ ಶಿವ ಶಿವ ಅಂತ ಹೊರಟೋಗ್ತದಂತೆ. ಶಂಕದಷ್ಟು ಬಿಡ್ತದೆ ಸಂಕ್ರಾಂತಿಗೆ. ತಿಳ್ಕೊಂಡಿರೋದೇ ಸಂಕ್ರಾಂತಿಗೆ ಸಂಕನಷ್ಟು ಕಡಿಮೆ ಆಯ್ತದೆ. ಶಿವರಾತ್ರಿಗೆ ಶಿವ ಶಿವ ಶಿವ ಶಿವ ಅಂತ, ಉಗಾದಿಗೆ ಉಗ್ಯೋ ಅಂತ ಹೊರಟೋಯ್ತದೆ ಅಲ್ವಾ. ಈ ಬ್ಯಾಟೆ ಅಂತಿದ್ರಲ್ವಾ ಈ ಸಂಕ್ರಾಂತಿನಲ್ಲಿ ಬ್ಯಾಟೆ ಹಾಡುಗಳು ಆಡ್ತಾರೆ. ತಗ ಎರಡು ಸಾಲ ಹಿಂಗದೆ ಉಯ್ಯಿರೋ ಉಯ್ಯಿರೋ ಉಯ್ಯಾರೆ ಉಯ್ಯಿರೋ ನಗಾರಿ ಉಯ್ಯಿರೋ ನರಿಯನ್ನು ಉಯ್ಯಿರೋ ತಂಟೆಯ ಉಯ್ಯಿರೋ ತಂಟೆ ಹುಲಿ ಉಯ್ಯಿರೋ ಕಡಗತ್ತಿ ಉಯ್ಯಿರೋ ಕರಡಿಯ ಉಯ್ಯಿರೋ ಕಠಾರಿ ಉಯ್ಯಿರೋ ಕಾಡು ಕೊತ್ತಿ ಉಯ್ಯಿರೋ ಕೊಡಲಿಯ ಉಯ್ಯಿರೋ ಕಡವೆಯ ಉಯ್ಯಿರೋ ಈಟಿಯ ಉಯ್ಯಿರೋ ಕಾಟಿಯ ಉಯ್ಯಿರೋ ಮಚ್ಚುಗಳ ಉಯ್ಯಿರೋ ಪಚ್ಚೋತಿ ಉಯ್ಯಿರೋ ಬಾಣಗಳ ಉಯ್ಯಿರೋ ಬಳ್ಳುಗಳ ಉಯ್ಯಿರೋ. ಕೇಳಿಸ್ಕೊಂಡೆಪ್ಪ ಹಾಡಿಸ್ಕೊಂಡೆ ಕಮಲಕ. ಇದು ಇವತ್ತೊಂದಲ್ಲ, ಏನ್ ನಮ್ಗೆ ಬೇಟೆನ ಸಂಪೂರ್ಣವಾಗಿ ನಿಷೇಧ ಮಾಡಾಗೈತೆ. ಆದ್ರೆ ಈ ಸಂಸ್ಕೃತಿ ಅನ್ನೋದು ಇರ್ತದಲ್ಲ, ಅದನ್ನ ಜನಗಳು ಅವರು ಜನಪದವಾಗಿ ಬಳಸ್ಕೊಂಡು ಹೋಗ್ತಾ ಇದಾರೆ. ಅಲ್ಲ ಕಂಡ ಏಮಣ್ಣ, ಈಗ ಸಂಪ್ರದಾಯ ಅಂತಂದ್ರೆ ಏನಪ್ಪ? ಅಲ್ಲ ಈಗ ವೃತ್ತಿಯನ್ನ ಕೆಲವೊಂದ ನಿಷೇಧ ಮಾಡಿದ್ದಾರೆ. ಆದ್ರೂ ಬೇರೆ ಬೇರೆ ರೀತಿನಲ್ಲಿ ಅದು ಉಳ್ಕೊಂಡಿರ್ತದೆ ಅಲ್ವಾ? ಇಬ್ಬಲಿ ಸಂಪ್ರದಾಯ ಹೆಂಗ್ ಉಳ್ಕೊಂಡಿದ್ದು ಅಲ್ವಾ? ಅದಕ್ಕೂ ಅದ್ ಇತಿಹಾಸ ಕೆದಕಿದ್ರೆ ಅದೆಲ್ಲೆಲ್ಗ ಹೋಯ್ತದೆ ಕಣ. ಈಗ ನಮ್ ಹೆಣ್ಣೈಕ್ಳು ಸಿಟಿಯಿಂದ ಬಂದ್ಬಿಟ್ಟವೆ ಹಳ್ಳಿಗೆ. ಸಿಟಿಯಿಂದ ಬಂದಿದ್ರು ಕನ್ನಡ ತಗೊಂಡು ಓದಿರೋದು ಕಣ್ಣಣ್ಣ, ಎಂ ಎ ಮಾಡಿರೋದು. ಈಗ ಸಂಕ್ರಾಂತಿಲಿ ಎಳ್ಳು ಬೆಲ್ಲ ಯಾಕ್ತಿನ ದೇಡಬಾವಸಿ, ಚಳಿಗೆ ಮೈ ಕೈ ಎಲ್ಲ ಒಡ್ಕೊಂಡಿರುತ್ತೆ, ಅದು ಚರ್ಮಕ್ಕೆ ಎಣ್ಣೆ ಅಂಶ ಬೇಕಿರುತ್ತೆ. ಹಾಗಾಗಿ ಎಳ್ಳು ಬೆಲ್ಲ ಮತ್ತೆ ಕೊಬ್ಬರಿ ಕಡಲೆಕಾಯಿ ಇದ್ರಲ್ಲೆಲ್ಲ ತುಂಬಾ ಎಣ್ಣೆ ಅಂಶ ತುಂಬಾ ಇರುತ್ತೆ. ಹಾಗಾಗಿ ಅದನ್ನ ತಿಂದ್ರೆ ಅದನ್ನ ಚರ್ಮಕ್ಕೆ ಒಳ್ಳೆ ಆರೋಗ್ಯ ಸಿಗುತ್ತೆ ಅಂತ ಹೇಳಿ ನಮ್ಮ ಹಿರಿಕರು ಇದನ್ನೆಲ್ಲ ಕಂಡಿಡ್ದಿದಾರೆ ಆಗ್ಲೇನೆ. ಹಾಗಾಗಿ ಈ ಹಬ್ಬದಲ್ಲಿ ಹೇಗಿದ್ರು ಹೊಸ ಫಸಲ್ ಬಂದಿರುತ್ತಲ್ಲ, ಎಲ್ಲಾನು ಬೆರೆಸಿ ತಿಂದ್ರೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಚರ್ಮಕ್ಕೂ ಒಳ್ಳೇದು, ಚರ್ಮಕ್ಕೆ ಕಾಂತಿ ಬರುತ್ತೆ ಅಂತ ಈಗೆಲ್ಲ ಮಾಡಿದ್ದಾರೆ. ಬರೀ ಎಳ್ಳು ತಿನ್ನಕ್ ಆಗಲ್ವಲ್ಲ, ಜೊತೆಗೆ ಕಡಲೆ ಬೀಜ ಎಲ್ಲ ಹಾಕೊಂಡ್ ತಿಂದ್ರೆ ನಾಲ್ಗೆಗೂ ರುಚಿ ದೇಹಕ್ಕೂ ಒಳ್ಳೇದು ಅಂತ. ಎಳ್ಳು ಅಂದಾಗ ಈ ಎಳ್ಳದಲ್ಲ ಇದು ಈ ಹಸುನ್ ತುಪ್ಪಕ್ಕೆ ಸಮವಂತ ಚಂದ್ರಣ್ಣ, ಅಂತ ಒಂದು ಶಕ್ತಿ ಇದ್ದದಂತೆ. ಅದಕ್ಕೆ ಎಳ್ಳೆಣ್ಣೆ ಹಾಕೊಂಡು ರೊಟ್ಟಿ ತಿನ್ನೋದು, ಉಚ್ಚಲೆಣ್ಣೆ ಅಂತ ಹೇಳಕ್ಕಿದ್ವ, ಈ ಎಳ್ಳೆಣ್ಣೆ ಹಾಕೊಂಡು ರೊಟ್ಟಿ ತಿನ್ನೋದು ಇವೆಲ್ಲ ಮಾಡ್ತಿದ್ರು. ಆಮೇಲೆ ಈಗ ಕೃಷಿ ಕೆಲಸದಲ್ಲಿ ಎಲ್ಲ ಜನ ಎಲ್ಲ ಕಡೆ ಕೆಲಸ ಮಾಡಿ ಮಾಡಿ ಎಲ್ಲರಿಗೂ ಶಕ್ತಿ ಕುಂದೋಗಿರ್ತದೆ. ಈ ಶಕ್ತಿ ಬರೀ ಚರ್ಮಕ್ಕೆ ಮಾತ್ರ ಅಲ್ಲ, ಚರ್ಮ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಒಂದು ಮಾತು ಅದೇ. ಈ ಶಕ್ತಿ ಸೇರ್ಬೇಕು ಪುನಃ ಅಂತ ಹೇಳಿದ್ರೆ, ಈಗ ಈ ಚಂದ್ರಣ್ಣ ಹೇಳಿದ್ನಲ್ಲ, ಅವತ್ತಿನ ಕಾಲದಲ್ಲಿ ಎಲ್ಲದಕ್ಕೂ ಹೊಸದು, ಈ ಬೇಟೆಯನ್ನು ಶುರು ಮಾಡೋದಕ್ಕಿರ್ಬೋದು, ಈ ಕೃಷಿಯನ್ನು ಪೂಜೆ ಮಾಡೋದಕ್ಕೆ ಇದೆಲ್ಲ ಮತ್ತೆ ಹೊಸಕ್ಕೆ ತಿನ್ನೋದು, ಹೊಸ ಭತ್ತ ಮಾಡ್ಕೊಂಡು ತಿನ್ನೋದು, ಈ ಥರ ಮಾಡ್ತಿದ್ರಲ್ಲ, ಈಗ ಮಾಡ್ದ ಶಕ್ತಿನ ಪುನಃ ಸೇರಿಸ್ಕೊಳ್ಳೋದು ಅಂತ. ಹಿಂಗೆಲ್ಲ ಚೆನ್ನಾಗಿ ಹೋಗಿ ಕಾಳು ಕಡ್ಡಿ ತಿಂದು ನೋಡಿ ಅಣ್ಣ, ನಮ್ಗಿಂತ ನೀವೇ ಚೆನ್ನಾಗಿ ಹೇಳಿದ್ರಿ, ಹೇಗಿದ್ರು ನೀವೆಲ್ಲ ತಿಳಿದವರಲ್ವಾ. ಏಮಣ್ಣ, ಈ ಹಬ್ಬ ಹರಿದಿನಗಳಿಗೂ ಈ ನಿಸರ್ಗಕ್ಕೂ ಅವಿನಾಭಾವ ಸಂಬಂಧ ಕಣಪ್ಪ. ಒಂದಕ್ಕೊಂದು ಹೊಂದ್ಕೊಂಡಿರ್ತದೆ. ಈ ನಮ್ಮ ಈ ಪ್ರಕೃತಿ ಅಂತ ಹೇಳ್ತೀವಲ್ಲಪ್ಪ, ನಿಸರ್ಗ ಆಯ್ತಾ, ಅದೇನೇ ಬದಲಾವಣೆ ಆದ್ರೂ ಅದು ಮನುಷ್ಯನ ಮೇಲೇನೆ ಪರಿಣಾಮ ಬೀರೋದು ಅಲ್ವಪ್ಪ. ಅದಕ್ಕೆ ಆಯಾ ಕಾಲಕ್ಕೆ ಏನೇನು ತಿನ್ನಬೇಕು, ಆಯಾ ಕಾಲಕ್ಕೆ ಏನೇನು ಬೆಳಿಬೇಕು, ಅದನ್ನೇ ಮನುಷ್ಯ ರೂಢಿಸ್ಕೊಂಡು ಬಂದಿರೋದು. ಈಗ ಮೈ ಕೈಯೆಲ್ಲ ಒಡ್ಕತ್ತದೆ, ಹೆಚ್ಚು ಎಣ್ಣೆ ಪದಾರ್ಥ ಇರೋ ಆಹಾರನ ತಗೋಬೇಕು ಅಂತ ನಮ್ಮ ಪೂರ್ವಜರೇ ಅದೆಲ್ಲ ಡಿಸೈಡ್ ಮಾಡಿಬಿಟ್ಟಾರೆ ಕಣಪ್ಪ. ಹಂಗೆ ನಮ್ಮ ನಡ್ಕೊಂಬತ್ತಿರೋದು, ಸುಮ್ ಸುಮ್ಮನೆ ತಿಂತಾರೆ ಎಲ್ಲರೂ. ಈಗ ಅವರೇಕಾಳು ಆ ಕಾಲಕ್ಕೆ ಬೆಳೀತದೆ, ಅದು ನಿಸರ್ಗವೇ ನಮ್ಗೆ ಕೊಟ್ಟಿರೋದು. ಇಂಥ ಕಾಳು ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಚರ್ಮ ಎಲ್ಲ ಹೊಡಿತಾ ಪೊಟತಕ್ಕ ಒಂದ ಸೆಲ್ಫಿಯ ಸುಮ್ ಕೂತ್ಕ ಏನೋ ಹೇಳು ಅಂದ್ರೆ ಏನೋ ಹೇಳ್ತಾ ನಮ್ಮ ಏಮಣ್ಣ. ಈಗ ನೋಡಪ್ಪ, ನಮ್ಮ ಊರಲ್ಲಿ ಸಂಕ್ರಾಂತಿ ಮುನ್ ಗುಡಿ ಮಾಡ್ತಾರೆ, ಅಲ್ಲಿ ಎಲ್ಲರೂ ಹೋಗಮ್ಮು, ಪೂಜೆ ಮಾಡಿಸ್ಕೊಳ್ಳಮ್ಮು, ನಾವು ದವಸ ಧಾನ್ಯ ಏನು ಬೆಳೆದಮ್ಮ ಎಲ್ಲ ಏರ್ಚ್ಬಿಟ್ಟು ಅಲ್ಲಿಗೆ ಒಸಿ ಇತ್ತಗವ ಅವರೇಕಾಯ ಒಂದೆಡಗತ್ತಕ್ಕ ಅವರೇಕಾಯ ಹೋಗ್ಬಿಟ್ಟು ಹೊಲಗೆಲ್ಲ ಎರ್ಚ್ಬಿಟ್ಟು ಬರಮ್ಮು, ಹೋಲಿಗ್ಯೋ ಹೋಲಿಗ್ಯೋ ಹೋಲಿಗ್ಯೋ ಅಂತ ಎರ್ಚ್ಬೇಕು ಏನವ ಅದ, ಯಾಕಂದ್ರೆ ಮುಂದಿನ ಸರ್ತಿಗೆ ಹೆಚ್ಚಲಿ ಅಂತ. ಅದು ಆಮೇಲೆ ಬಿತ್ತನೆ ಬೀಜ ಇಲ್ದೆ ಇರೋರು ಬಳಸ್ತಾರಂತೆ ಅದೆಲ್ಲ ನಮ್ಮವರು ತಿಳಿದೋ ತಿಳಿದೋನೇ ಒಂದು ಸಂಪ್ರದಾಯದ ರೂಪದಲ್ಲಿ ಮಾಡ್ಕೊಂಡಿದ್ರು. ಆದ್ರೆ ಇವತ್ತೆಲ್ಲ ಏನಾಗಿದೆ, ಈಗ ಚಂದ್ರಯಾನ ಹೇಳಿದ್ನಲ್ಲ, ಈ ಪ್ರಕೃತಿ ದತ್ತವಾಗಿ ಬರುವಂತ ಆಹಾರ ತಿಂತಿದ್ವು ಅಂತ. ಈಗ ನಾವು ಮಾಡಬಾರ್ದು ಮಾಡಿ ಪ್ರಕೃತಿನೇ ಬದಲು ಮಾಡಿದ್ದೀವಿ. ಯಾವ್ಯಾವ ಕಾಲದಲ್ಲೂ ಬೆಳೆ ಅದಾಗದೇ ನಿಸರ್ಗವಾಗಿ ಬರ್ತಿದ್ದಂತ ಬೆಳೆಯನ್ನ ಎಲ್ಲಾ ಕಾಲಕ್ಕೂ ಬೆಳೆ ಮಾಡ್ಕೊಂಡಿದೀವಿ ನೋಡು ಯಮಣ. ಅವರೇಕಾಯಿ ತಿನ್ಬೇಕಾದ್ರೆ ಈ ನವೆಂಬರು ಡಿಸೆಂಬರು ಜನವರಿ ತಿಂಗಳೇ ಕಾಯ್ಬೇಕಾಗಿತ್ತು ಕಪ್ಪ. ಈಗ ಹಂಗದಿ ಹಂಗಿಲ್ಲ, ಹೈಬ್ರಿಡ್ ಅಂತಾರಲ್ಲಪ್ಪ, ಆಮೇಲೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲ್ವಾ ಕೆಟ್ಟೋಯ್ತದೆ. ಅದಕ್ಕೆ ಅದೆಲ್ಲ ತಿನ್ನಕ್ ಹೋಗ್ಬಾರ್ದು. ಯಾವ್ಯಾವ ಕಾಲದಲ್ಲಿ ಏನೇನ್ ತಿನ್ಬೇಕು ಅದು ನಮ್ಗೆ ನಮ್ಮ ಹೊಲ ಗದ್ದೆ ಅದೇ ಕೊಡ್ತದೆ ಆಯ್ತಲ್ವಪ್ಪ, ಅದಕ್ಕೆ ಅದನ್ನೇ ಬಳಸಮು. ಈಗ ಅವರೇ ಸೋನೆ ಅನ್ಬಿಟ್ಟು ಘಮ ಘಮ ಆತಿತ್ತು ಹೊಲದಲ್ಲಿ, ನೀವು ಬೆಳೆಯಬಾರ್ದು ಟೈಮಲ್ಲಿ ಏನಾರ ಅದು ಬೆಳೆದ್ರೆ ಅದಕ್ಕೆ ಬೇಡ ಕಂಚಿನ. ಇನ್ನೂ ನಮ್ಮ ರಮೇಶ ಒಸಿ ಲೇಟಾಗಿ ಒಂದ್ ತಿಂಗಳು ಲೇಟಾಗಿ ಹಾಕ್ಬಿಟ್ಟ ಅವರೇ ಗಿಡ ಬಂದದೆ, ಆದ್ರೆ ಆ ಘಮ ಇಲ್ಲ. ಅಕ್ಕ ಹಿಂಗೆ ಮಾತಾಡ್ತಾ ಇದ್ರೆ ಟೈಮ್ ಆಗ್ಬಿಡುತ್ತೆ, ಬೇಗ ಬೇಗ ರಂಗೋಲೆ ಬಿಟ್ಟು ಮಲಿಕೊಂಡು ಬೆಳಿಗ್ಗೆ ಬೇಗ ಹೊತ್ತಾರೆ ಎದ್ದೇಳ್ಬೇಕಲ್ವಾ. ಅವೆಣ್ಣು ಬರೀ ಮಕ್ ಮಕ ಅಂತ ಮಕ ನೋಡ್ತಾ ನಿಂತ್ಕೊಂಡೆ ಹೊರತು ಒಂದ್ ಮಾತನ್ನು ಆಡ್ಲಿವಲ್ಲ ಅಂತ ಅಲ್ಲಕ್ಕನವ. ಹಿಂಗ ಹುಲಿ ಹುಲಿ ಅಂತ ಬಂದಿದ್ಗೆ ಹುಲಿ ಅಂತ ಎದ್ಕೊಂಡು ನಿಂತ್ಕೊಂಡ್ಬಿಟ್ಟು ಹೆಂಗೆ ಅಂತ. ನೀವೇನು ದೇವಸ್ಥಾನದಲ್ಲಿ ಎರಿಸ್ತೀನಿ ಅಂತ ಅಂದ್ರಲ್ಲ, ಎರಿಸ್ಬಿಟ್ಟು ನಮ್ಗೆ ಪೊಂಗ್ಲು ಕೊಟ್ಬಿಡಿ, ತಿನ್ಕೊಂಡು ಖುಷಿ ಪಟ್ಕೋತೀವಿ. ಮನಿ ಕಳದ್ರಲ್ಲೇ ಅವಳ ತಿನ್ನದ್ರಲ್ಲೇ ಮಲಿಕೊಳ್ಳೋದು ಅಂದ್ರೆ ಕಣ್ಣಣ್ಣ, ಈಗ ಅಂಗ್ಲಕ್ಕೆಲ್ಲ ರಂಗೋಲಿ ಇಡಕ್ಕೆ ಎಷ್ಟೊತ್ತು ಬೇಕಾಯ್ತದೆ. ಆಮೇಲೆ ಅಲ್ಲಿ ಗದ್ದೆ ತಾವ ಅಲ್ಲಿ ಬೇರೆ ಇದು ಮಾಡ್ತೀವಿ, ಸೌದೆ ಒಲೆನ ಮಾಡ್ಬಿಟ್ಟು ನಾಳೆ ಸಾಯಂಕಾಲ ಗೆಣಸು ಅವರೇಕಾಯಿ ಕಡಲೆಕಾಯಿ ಅಲ್ಲೇ ಬೇಯಿಸೋದು, ಅಲ್ಲಿ ಬೇರೆ ಪೂಜೆ ಆಗ್ಬೇಕು, ಅದಕ್ಕೆಲ್ಲ ತಯಾರಿ ಮಾಡ್ಕೋಬಾರ್ದ. ನಾನು ಅವರೇಕಾಯಿ ಚಕ್ಲಿನೂ ಎಳ್ಳುಂಡೆ ಮಾಡಿದೀನಿ, ತಿಂತಾ ರೀಟಿ ತಕೊಂಡ್ಬರ್ತೀನಿ. ನೀವು ಹೋಗಿ ತಕೊಂಬ ಅಷ್ಟೊತ್ತಿಗೆ ಈ ಪ್ಯಾಟೆ ಹೆಣ್ಮಕ್ಳಿಗೆ ಒಂದ್ ಆಡ ಹೇಳ್ಕೊಡ್ತೀನಿ ಒಂದ್ ಎರಡು ಸಾಲ. ಕೋಲು ಮಾತಾಡುತ್ತಾವೆ, ಹೂವಿನ ಗೆಜ್ಜೆ ಮಾತಾಡುತ್ತಾವೆ, ಹೊಳೆಯಲ್ಲಿ ನೀರು ತುಂಬಿ ಹೊಲದಲ್ಲಿ ಬೆಳೆ ತುಂಬಿ ಊರೂರಿನ ಗುಡಿ ಮನೆ ತುಂಬಿ ಹೂವಿನ ಕೋಲು ಮಾತಾಡುತ್ತಾವೆ, ಹೂವಿನ ಗೆಜ್ಜೆ ಮಾತಾಡುತ್ತಾವೆ. ಸಂಕ್ರಾಂತಿ ಹಬ್ಬದಲ್ಲಿ ಸಂಭ್ರಮವೇ ನಮ್ಮ, ಸಂಕ್ರಾಂತಿ ಹಬ್ಬದಲ್ಲಿ ಸಂಭ್ರಮವೇ ನಮ್ಮ, ದೈವೇಂದ್ರ ನೈಭೋಗ ದರೆಯಲ್ಲಿ ಹೂವಿನ ಕೋಲು ಮಾತಾಡುತ್ತಾವೆ, ಹೂವಿನ ಗೆಜ್ಜೆ ಮಾತಾಡುತ್ತಾವೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್, ಜಿವಿ ಸೌಭಾಗ್ಯ, ವೈ ರೇಖಾ ಹಾಗೂ ಎಸ್ಸಿ ಹೇಮಕುಮಾರ್. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ಅಂಗವಾಗಿ ಸಂಭ್ರಮ ಸಂಕ್ರಾಂತಿ ರೂಪಕವನ್ನು ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ಆರ್ ಲೋಕೇಶ್ವರಿ, ನಿರ್ಮಾಣ ಎಸ್ಸಿ ಹೇಮಕುಮಾರ್. ನಂತರದಲ್ಲಿ ಕೆಲವು ಜನಪದ ಗೀತೆಗಳು ಮೂಡಿಬರಲಿವೆ. ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಕಿನ್ನೂರಿ ನುಡಿಸೋಣ, ದನಿ ಚಂದ ಕಿನ್ನೂರಿ ನುಡಿಸೋಣ, ಬೆರಳಿ ನಂದ ಚಂದವು ಕಿನ್ನೂರಿ ನುಡಿಸೋಣ, ಬೆರಳಿ ನಂದ ಚಂದವು. ನಾರಿ ನನ್ನ ಸುತ್ತಳೋ ಬೆಳ್ಳಿ ನುಂಗಕ್ಕೆ, ನಾರಿ ನನ್ನ ಸುತ್ತಳೋ ನಾರಿ ಬೆಳ್ಳಿ ನುಂಗಕ್ಕೆ, ನಾರಿ ನನ್ನ ಸುತ್ತಳೋ. ಎಲ್ಲೋ ಜಗಪ್ಪ ನಿನ್ನರ ಮಾರೆ, ಎಲ್ಲೋ ಜಗಪ್ಪ ನಿನ್ನ ತಳ ನಾರೆ, ಎಲ್ಲೋ ಜಗಪ್ಪ ನಿನ್ನ ತಳ ನಾರೆ ಜೋಗಿ, ಎಲ್ಲೋ ಜಗಪ್ಪ ನಿನ್ನ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿಡಲಾರಿ ನೀನೇ ತಿತ್ತವ ನಾರಿ, ತಂದಿಡಲಾರಿ ನೀನೇ ತಿತ್ತವ, ತಂದಿಡಲಾರಿ ನೀನೇ ತಿತ್ತವ ನಾರಿ, ತಂದಿಡಲಾರಿ ನೀನೇ ತಿತ್ತವ. ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ, ಆನೆ ಸಾಲು ನಾನು ಕದ್ದೆ ನೇರಾರಿ, ಕುದುರೆ ಸಾಲು ನಾನು ಕದ್ದೆ ನೇನೆ, ಎರರ ಹೆಣ್ಣಿಗೆ ನಾನು ಬಿದ್ದೇನೇನೆ ನಾರಿ, ಎರರ ಹೆಣ್ಣಿಗೆ ನಾನು ಬಿದ್ದೇನೇನೆ. ಎಲ್ಲೋ ಜಗಪ್ಪ ನಿನ್ನರ ಮಾರೆ, ಎಲ್ಲೋ ಜಗಪ್ಪ ನಿನ್ನ ತಳ ನಾರೆ, ಎಲ್ಲೋ ಜಗಪ್ಪ ನಿನ್ನರ ನಾನೆ ಜೋಗಿ, ಎಲ್ಲೋ ಜಗಪ್ಪ ನಿನ್ನ ತಳ ನಾರೆ. ಇದ್ದ ಬದ್ದ ಬಟ್ಟೆನೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಓ ಹೊಟ್ಟಳ ಜೋಗಿಯ ಹಿಂದು ಗೂಟೆ, ಹೊಟ್ಟಳ ಜೋಗಿಯ ಮುಂದು ಗೂಟೆ ನಾರಿ, ಹೊಟ್ಟಳ ಜೋಗಿಯ ಹಿಂದು ಗೂಟೆ. ಜೋಗಪ್ಪ ನಿನ್ನ ತಳ ನಾರೆ, ಎಲ್ಲಾನು ಬಿಟ್ಟ ಮ್ಯಾಲೆ ನನ್ನನ್ಯಾಕೆ ಬಿಡಲಲ್ಲೇ, ನನ್ನಲ್ಲಿ ನಿನಗೆ ಮನಸಾಕೆ ಬಾಲೆ, ನನ್ನಲ್ಲಿ ನಿನಗೆ ಮನಸಾಕೆ, ನನ್ನಲ್ಲಿ ನಿನಗೆ ಮನಸಾಕೆ ಬಾಲೆ, ನನ್ನಲ್ಲಿ ನಿನಗೆ ಮನಸಾಕೆ. ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣೋ ಜೋಗಿ, ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣೋ ಜೋಗಿ, ನಿನ್ನ ನಿನ್ನ ತಳಮಾನೆ